ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಫೀಸ್ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತು ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕಾರ್ಯಕ್ರಮ ಈಗ ಕೇಳಲಿದ್ದೀರಿ. ಆಕಾಶವಾಣಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಕೇಳಿ ಹೋಮಿಯೋ ಕೃಷಿ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಇಂಡಿ ತಾಲೂಕು ಬೆನಕನಹಳ್ಳಿ ಗ್ರಾಮದ ಹಿರಿಯ ಪ್ರಗತಿಪರ ಸಾವಯವ ಕೃಷಿಕರಾದ ರಾಜಶೇಖರ್ ನಿಂಬರಗಿ ಅವರೊಂದಿಗೆ ಲಿಂಬೆ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಇಂಡಿ ತಾಲೂಕು ಬೆನಕನಹಳ್ಳಿ ಗ್ರಾಮದ ಹಿರಿಯ ನೈಸರ್ಗಿಕ ಕೃಷಿಕರಾಗಿರುವಂತಹ ರಾಜಶೇಖರ್ ನಿಂಬರಗಿ ಅವರು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ನಿಂಬರಗಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ. ನಮಸ್ಕಾರ ಸರ್. ರಾಜಶೇಖರ್ ನಿಂಬರಗಿ ಅವರು ಅಂತಂದ್ರೆ ನೈಸರ್ಗಿಕ ಕೃಷಿ ಅನ್ನುವಂತಹ ಒಂದು ಅನ್ವರ್ಥ ನಾಮ ಬಂದ್ಬಿಡುತ್ತೆ. ನೈಸರ್ಗಿಕ ಕೃಷಿಗೆ ಮತ್ತೆ ನಿಂಬರಗಿ ಅವರಿಗೆ ಏನು ವ್ಯತ್ಯಾಸ ಇಲ್ಲ? ನೀವು ಯಾವಾಗಿಂದ ಶುರು ಮಾಡಿದ್ರೆ ನೈಸರ್ಗಿಕ? 2006 ಶುರು ಮಾಡಿದ್ ಸರ್. ಅದಕ್ಕಿಂತ ಮೊದಲು ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿದ್ದಿಲ್ಲ ಸರ್. ಅದರಾಗ ಕುಂಬಳ ಸರ್ ನಮ್ಗೆ ಇದನ್ನ ಮಾಡು ನೋಡು, ಬಹಳಷ್ಟು ಒಳ್ಳೆ ಕೃಷಿ ಮಾಡ್ತೀವಿ ಅಂತ ಬಹಳ ಮಂದಿ ಹೇಳ್ಯಾರ. ನೀ ಮಾಡೋದು ನನಗೆ ಯಾಕೋ ಸರಿ ಅನ್ಸಲ್ಲ, ಇದು ಬಹಳಷ್ಟು ರಾಸಾಯನಿಕಗಳನ್ನು ಉಪಯೋಗ ಮಾಡಿ ಕೃಷಿ ಮಾಡ್ತಿ. ಅದಕ್ಕೆ ವಾಲ್ದ ಸರ ಅಥವಾ 2-3 ವರ್ಷ ವಾಲ್ದಂದ್ರಿ ನಾ. ಅವ್ರು ಏನಾರೇ ಹೇಳಿ, ನಮ್ಮ ಯಾವಾಗಲೂ ಕಬ್ಬಿನ ಗಾಳ ನಡೆದಿರ್ತಿತ್ತು, ಬಾಳಿಕಾಯಿ ಇರ್ತಿದ್ದು, ಹಾಲು ಇರ್ತಿದ್ದು, ಕಬ್ಬಿನ ಹಾಲು ಕುಡಿಸಿ ಬಾಳೆಹಣ್ಣು ತಿನ್ನಿಸಿ ಕಳಿಸಿ ಬಿಡ್ತಿದ್ರಿ. ಅವ್ರು ಹೇಳೋದಕ್ಕೆ ಕೇಳಿಲ್ಲ. ಅದು ಯಾಕಂದ್ರೆ ನಾನು ಹಣಿ ಬರೋದ್ರೊಳಗೆ ನಾವು ಬಂದಿದ್ದಿಲ್ಲ ಕಾಣಿಸ್ತಾರೆ ಸರ್, ಹೈರಾಣ ಆಗೋದಿತ್ತು. ಮುಂದೆ ಅವರು ಒಂದ್ಸಲ ಜುಲುಮಿಲೆ 2006 ಕೂಡ ಸಂಘ ಕರ್ಕೊಂಡು ಹೋದ್ರೆ ಸರ್, ಅಲ್ಲಿ ಶಿಬಿರ ನಡೆದಿತ್ತು ಸುಭಾಷ್ ಪಾಳೇಕರ್ ಅವ್ರದ್ದು. ಅಲ್ಲಿ ಹೋಗೋ ಮುಂದಾಗ ಜ್ವರ ಜುಲುಮಿಲೆ ವಲ್ಲ ಅನ್ಕೋತೇ ಹೋಗಿ ಅದನ್ನ ಅಲ್ಲಿ ಹೋಗೋದೊಳಕ್ಕೆ ನನಗೆ ಅವ್ರು ಹೇಳೋದು ವಿಷಯ ಬಹಳ ಚಲೋ ಅನಿಸ್ತದೆ ಸರ್. ಅವಾಗ ಅದನ್ನೆಲ್ಲನೂ ನಾ ಬರ್ಕೊಂಡು ನನ್ನ ತಲೆಯಾಗಿನ ಏನಾದರೂ ಮಾಡಬೇಕಾದ್ರೆ ನೈಸರ್ಗಿಕ ಕೃಷಿಯನ್ನೇ ಮಾಡಬೇಕು, ಇಲ್ಲಿಕಂದ್ರೆ ಯಾವ ಕೃಷಿನೂ ಮಾಡಬಾರ್ದಂತೆ ನಿರ್ಧಾರ ತೊಗೊಂಡು ಅಲ್ಲಿ ಬರೋ ಮುಂದಾಗ ಒಂದು ಚಾಲೆಂಜ್ ಮಾಡಿ ಬಂದೇನೆ ಸರ್. ನಾ ಕರಿಲಾರ್ದೆ ನನ್ನ ತೋಟಕ್ಕೆ ಪಾಳೇಕರ್ ಅವರು ಬರಬೇಕು, ಹಂಗ ಕೃಷಿ ಮಾಡಬೇಕು. ಒಂದು ದೊಡ್ಡ ಸವಾಲು ಇದು, ದೊಡ್ಡ ಸವಾಲು. 6 ಬಂದಿದ್ದ ಸರ್, 9 ಬಂದ್ರಿ ಸರ್. ನಾ ಕರಿಲಾರ್ದೆ ನನ್ನ ತೋಟಕ್ಕೆ 500 ಜನ ತಗೊಂಡು ಬಂದು ನೋಡಿ ಚಲೋ ಅಂದ್ರಿ. ನೀವು ಮಾಡಿದಂತದಕ್ಕೆ ಅವರು ಒಂದು ಗ್ರೇಡ್ ಕೊಟ್ಟರು. ಅವಾಗ ನಡೆದು ಹಿಂದೆ ನೋಡಿ ಸರ್, ಬಹಳ ಚಲೋ ಆಗ್ಯದ್ರಿ. ನಾನು ನಮ್ಮ ಮಕ್ಕಳಿಗೆ ಶಾಲೆ ಕಲಿಸಿ ನೌಕರಿ ಕಲಿಸಬಾರ್ದು ಅಂತೇಳಿ ಒಕ್ಕಲ್ತನಕ್ಕೆ ಹಾಕೇನ್ರಿ. ನನಗೆಲ್ಲಾದ್ರದ್ದು ನೆಮ್ಮದಿ ಆದ್ರಿ. ಒಂದೇ ಒಂದು ಕೊರಗಾದ್ರಿ ಸರ್, ಈ ಸಾಲಿ ಕಲಿಸೋದು ಬಿಡಿಸಿ ನೌಕರಿ ಕಳಿಸಬಾರ್ದು ಅಂತೇಳಿ ಒಕ್ಕಲ್ತನಕ್ಕೆ ಹಾಕಿನಿ, ಒಕ್ಕಲ್ತನದೊಳಗೆ ಪಾಸ್ ಆಗ್ಯಾರಿ. ನಾವು ಭಾಳ ಅಗ್ದಿ ಸುರಕ್ಷಿತ ಒಕ್ಕಲ್ತನ ಆದ್ರಿ, ಯಾ ನೌಕರಿದಾರ ಕಮ್ಮಿ ಇಲ್ಲಾರ್ದಷ್ಟು ಉತ್ಪನ್ನ ತೆಗಿತೇವ್ರಿ. ಅದು ಪಾಳೇಕರ ಅವ್ರ ಪುಣ್ಯ ರೀ, ಕುಂಬಳ ಸಾರ್ ಪುಣ್ಯ. ಆದ್ರೆ ಈ ಲಗ್ನ ಮಾಡುವಂತ ಸಮಸ್ಯೆ ಬಂದಿರ್ತಾರೆ, ಎಲ್ಲರೂ ತಿಳ್ಕೊಳ್ಳಲಾಗ್ಯಾರಿ. ಒಂದು ದೊಡ್ಡ ಸಮಸ್ಯೆ, ದೊಡ್ಡ ಸಮಸ್ಯೆ ಆಗ್ಯಾರಿ ಸರ. ನಾವು ತನ್ನ ಬಣ್ಣಿಸಬೇಡ, ಇದ್ರ ಹಳಿಯಲ್ಲ ಬೇಡ ಅಂದ್ರೆ ನಮ್ಮನ್ನೇ ನಾವು ಬಣ್ಣಿಸ್ಕೋಬಾರ್ದು ಅಂತೇಳಿ ಬರೇ ಕನ್ಯಾ ಕೊಡ್ತೀರಿ ಏನ್ರಿ ಅದಕ್ಕೆ ನಾವು ಒಕ್ಕಲ್ತನ ಮಾಡ್ತಾರ ನೋಡನ್ರಿ ಅಂದ್ ಬಿಡ್ತಾರ್ರಿ. ಇಲ್ಲ, ನಾವು ಒಬ್ಬಕಿನೇ ಅದಾರ, ಇಬ್ಬರೇ ಅದಾರ, ಸಾಲಿ ಕಲ್ಸಿದೇವು, ನಾವು ನೌಕರಿದಾರಿಗೆ ಕೊಡ್ತೇವೆ ತಿಟ್ಕೊಂಡಿದೇರಿ, ಕೊಡಂಗಿಲ್ಲ ಅಂತ ಹೇಳ್ತಾರ್ರಿ. ಅದಕ್ಕೆ ಯಾರಿಗೆ ಏನ್ ಕನ್ವಿನ್ಸ್ ಮಾಡಿ ಹೇಳಬೇಕು ಗೊತ್ತಾಗಲ್ಲ ಸರ್. ಕಾಲನೇ ಉತ್ತರ ಹೇಳಬೇಕು, ಕಾಲನೇ ಉತ್ತರ ಹೇಳಬೇಕು. ಆದ್ರೂ ಗಟ್ಟಿಕೊಂಡಿದ್ದೇರಿ ಸರ್ ನಾವು. ಬಹಳ ಒಳ್ಳೆ ನಿಮ್ಮ ಆತ್ಮಸ್ಥೈರ್ಯ ಎಲ್ಲರಿಗೂ ಬರಬೇಕು ಅಂತಂದ್ರೆ ಮತ್ತೆ ಬರ್ತಾರೆ ಸರ್. ಸಿದ್ದೇಶ್ವರ ಅಪ್ಪ ಅವ್ರ ಮಾತು ಯಾರು ಕೇಳ ಎಲ್ಲರಿಗೂ ಬರೆಯುತ್ತದೆ. ಈಗ ಎಷ್ಟು ವರ್ಷ ಆಯ್ತು ನೀವು ಶುರು ಮಾಡಿ? ಆರಿಂದ ಅಂದ್ರೆ ನೋಡ್ತಾರೆ, ಇನ್ನೊಂದು ವರ್ಷ ಆದ್ರೆ 20 ವರ್ಷ ಆಯ್ತು. ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡಿ ಸರ. ನನಗೆ ಮಳೆ ಬಂದ್ರೆ ಚಲೋ, ಮಳೆ ಬರಲಿಲ್ಲ ಬಹಳ ಚಲೋ ಅನ್ನೋ ಲೆಕ್ಕ ನಾವು ವಿಶ್ವಾಸ ಇಟ್ಟಿದ್ದೀರಿ ಸರ್. ನಮ್ಗೆ ಹಂಗೆ ಮೂಡ್ಯಾದ್ರಿ, ನೀರಿಗಾಗಿ ನಾವು ಹೊಟ್ಟೆ ತೊಂದರೆನೇ ತೊಳೋದು ಸರ್. ವಾತಾವರಣದೊಳಗೆ 78% ನೀರು ಹೇಳಿರಿ ಸರ್. 1 kg ಹ್ಯೂಮಸ್ ಯುಕ್ತ ಮಣ್ಣು ಮೆತ್ತನ ಮಣ್ಣು ಅದಿನ 6 liter ನೀರು ಜಕ್ಕೊಂಡು ಬೆಳೆಗಳಿಗೆ ಕೊಡ್ತದ ಅಂತ ಹೇಳ ಹಂಗ ನಡೆದ್ರಿ ಸರ್. ನಮ್ದು ನೀರಿಲ್ಲಾರ್ದೆ ಕೃಷಿ ಮಾಡುವಂಗ ಆಗಿದೇವ್ರಿ ನಾವು. ಈಗ ನಮ್ಮ ಹೊಲಕ್ ಬಂದ್ರೆ ಗೊತ್ತಾಗ್ತದೆ ಸರ್. ಅಂದ್ರೆ ಏನು ನೈಸರ್ಗಿಕ ಕೃಷಿ ತತ್ವ ಏನದ ನಿಮ್ದು? ನೈಸರ್ಗಿಕ ಕೃಷಿ ತತ್ವ ಅಂದ್ರೆ ವಿಷಮುಕ್ತ ಆಹಾರ ಬೆಳಿಬೇಕ್ರಿ. ಗಾಳಿ ನೀರ ಮಣ್ಣ ಇವೆಲ್ಲ ವಿಷಮುಕ್ತ ಆಗ್ಬೇಕ್ರಿ. ಅಂದ್ರೆ ಪರಿಸರ ಎಲ್ಲ ಮಣ್ಣು ಸಹಿತ ವಿಷ ಆಗಿದ್ರಿ ಸರ್. ಇವತ್ತು ಎಲ್ಲರೂ ರಾಸಾಯನಿಕಗಳನ್ನು ಉಪಯೋಗ ಮಾಡ್ತಾರೆ, ಕಳೆನಾಶಕಗಳನ್ನು ಉಪಯೋಗ ಮಾಡ್ತಾರೆ. ಆಮೇಲೆ ಹೈಬ್ರಿಡ್ ಬೀಜಗಳನ್ನ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಬಹಳ ಕಮ್ಮಿ ಆಗ್ತಾರೆ ಸರ್. ಹಿಂಗೆಲ್ಲಾನು ನಾವು ಅವೈಜ್ಞಾನಿಕ ಕೃಷಿ ಪದ್ಧತಿಯಿಂದ ಕೃಷಿಕರಿಗೆ ಕನ್ಯಾಕುಳ್ಳಾರ್ದಂಗೆ ಬಂದದ್ರಿ ಸಮಸ್ಯೆ. ಆದ್ರೆ ನಾವು ಹಂಗೇನು ಹೇಳಿ ಸರ್, ನಾವು ನಮ್ಮ ಹೊಲ ಚಲೋ ಆಗ್ಯದ್ರಿ, ನಮ್ಮ ಮಣ್ಣು ಚಲೋ ಆಗ್ಯದ್ರಿ. ಅಂದ್ರೆ ನೀವು ಏನ್ ಮಾಡ್ತೀರಿ ನೈಸರ್ಗಿಕ ಕೃಷಿ? ನೈಸರ್ಗಿಕ ಕೃಷಿ ಅಂದ್ರೆ 4 ಸೂತ್ರ ಅದರ ಸರ್ ಇದ್ರ. ಒಂದು ಜೀವಾಮೃತ, ಒಂದು ಬೀಜಾಮೃತ, ಒಂದು ಹೊದಿಕೆ, ಒಂದು ವಾಪಸ. ಅಂದ್ರ ಇವು 4 ಸೂತ್ರದ ಮೇಲೆ ಅಗ್ದಿ ಚಂದ ನಡೀತಾರಿ ಸರ್. ಯಾವುದೇ ಏನು ತೊಂದರೆ ಇಲ್ಲ ನಡೀತದ್ರಿ. ಅದ್ರಾಗ ಮುಂದೆ ಬರ್ಬರ್ತಾ ನಮ್ಮ ಗಿರೀಶ್ ಭದ್ರಗೊಂಡವರು ಒಂದ್ ಭೇಟಿ ಆದ್ರು. ಈ ನಿಮ್ಮ ನೈಸರ್ಗಿಕ ಕೃಷಿ ಕೂಡ ನಾವು ಒಂದಿಟ್ಟು ಹೋಮಿಯೋ ಕೃಷಿಯನ್ನ ಮಾಡಿದೆವು, ಅದ್ರೊಳಗೆ ಹೋಮಿಯೋಪತಿ ಔಷಧಗಳದಾವೆ. ನೀವು ಬರೇ ಜೀವಾಮೃತ ಹಾಕಿ ಬೆಳಿತೀರಿ, ಆಮೇಲೆ ಗೋವುಗಳಿಂದ ಕೃಷಿ ಮಾಡ್ತೀರಿ. ಇದು ನಾವು ವನಸ್ಪತಿಗಳಿಂದ ಕೆಲವೊಂದು ಎಲ್ಲಾನು ಎಲ್ಲ ಟೈಮ್ದೊಳಗ ಬೆಳೆಗಳಿಗೆ ಸಿಗುದಿಲ್ರಿ. ಒಮ್ಮೊಮ್ಮೆ ಹವಾಮಾನ ವೈಪರೀತ್ಯ ಆಗ್ತದ, ಮಳೆಗಾಲ ಹೆಚ್ಚಕ ಮಾತಿರ್ತದ್ರಿ. ಆಮೇಲೆ ಥಂಡಿದಿಂದಾಗ ಒಂದು, ಬಿಸಿಲದಿಂದಾಗ ಒಂದು, ಚಳಿಗಾಲದಾಗ ಒಂದು, ಬೇಸಿಗೆ ಒಂದು, ವಾತಾವರಣ ಹೆಚ್ಚು ಕಡಿಮೆ ಆಗೋದ್ರಿಂದ ಬೆಳೆಗಳಿಗೂ ಒಂದು ತುಸ್ತುಸು ಕೆಲವೊಂದು ಪೋಷಕಾಂಶಗಳು ಕಮ್ಮಿ ಹೆಚ್ಚಾಗ್ತಿರ್ತಾರೆ ಸರ್. ಅವಾಗ ನಾವು ಇವ್ರು ಉಡಾವಂಜರ ಸರ್ ಹಿಂಗ ಆಗ್ತದ, ನಾವು ಹಿಂಗ್ ಮಾಡ್ತೇವೆ, ಬಹಳ ಚಲೋ ಬೆಳಿ ಬರ್ತಾವ, ಸತ್ವ ಮತ್ತು ಶಕ್ತಿಯುತವಾದಂತ ಆಹಾರ ತಯಾರು ಮಾಡ್ತೇವೆ, ಆಮೇಲೆ ನಮ್ಮ ಊರಾಗ ಯಾರು ಬೆಳಿಲಾರದಷ್ಟು ಇಳುವರಿ ಬರ್ಲಾತಿರಿ ಸರ್. ನಮ್ ಇಳುವರಿ ಕ್ರಾಸ್ ಮಾಡ್ಲಕ್ ಆಗಲ್ಲ ಸರ್ ಯಾರಿಗಿರಿ. ಆದ್ರೆ ನಾವ್ ಏನು ಮಾಡಂಗಿಲ್ರಿ, ನಿಸರ್ಗನೆ ಮಾಡ್ತಾರ ಸರ್. ಆಮೇಲೆ ಕಳೆ ಬರ್ಲಾರ್ದಂಗ ನೋಡ್ಕೊಂಡಿದ್ದಾರೆ ಸರ್. ಮಲ್ಚಿಂಗ್ ಮಾಡೋದ್ರಿಂದ ಆ ಮಲ್ಚಿಂಗ್ದೊಳಗು 3 ಪದ್ಧತಿ ಇದೆ ಸರ್. ಲೈವ್ ಮಲ್ಚಿಂಗ್ ಅಂತ ಹೇಳಿ ಈಗ ನಾವು ದ್ವಿದಳ ಧಾನ್ಯ ಏಕದಳ ಧಾನ್ಯಗಳನ್ನು ಬೆಳೆದು ಲೈವ್ ಮಲ್ಚಿಂಗ್ ಅವ್ರ ಹೊದಿಕೆಯನ್ನು ಮಾಡೋದ್ರಿಂದ ಕಳೆಗಳನ್ನು ಹತೋಟಿ ಆಗ್ತದ್ರಿ. ಮಣ್ಣಿನ ಹೊದಿಕೆ ಮಾಡೋದ್ರಿಂದ ಎಡಿ ಕುಂಟಿ ಕಸ ತೆಗೆಯೋದ್ರಿಂದ ಹತೋಟಿ ಆಗ್ತದ್ರಿ. ಆಮೇಲೆ ಕೃಷಿ ತ್ಯಾಜ್ಯ ವಸ್ತುವನ್ನು ಸುಡ್ಲಾರದೆ ಬಹಳಷ್ಟು ಮಂದಿ ಕೃಷಿ ತ್ಯಾಜ್ಯ ವಸ್ತುವನ್ನು ಮರುಬಳಕೆ ಮಾಡಬೇಕಾದ್ರೆ ಈ ಕಳೆ ಆಗ್ತದೆ ಬಹಳ. ಅಂದ್ರೆ ಈಗ ನಾವು ಈ 2 ತಿಂಗಳ ಹಿಂದೆ ನೋಡಿದ್ರಿ ಸರ್, ಡಿಸೆಂಬರ್ ಹಿಡ್ಕೊಂಡ್ರಿ ನಾವೆಲ್ಲರೂ ಹೋಗ ಮುಂದಾಗ ನಾ ಎಲ್ಲ ಕೆಲವೊಂದು ಫೋಟೋ ತಗೊಂಡು ಇಟ್ಕೊಂಡಿ ಸರ್. ನಮ್ಮೂರಾಗಿ ರೀ ತಾಂಬಾದಾಗ ಹತರಗದಾಗ ತೊಗರಿ ಕಟ್ಟಿಗೆ ಎಲ್ಲರಿಗೂ ಹಳೆ ಹಾಕಿ ಸುಡ್ಲಕತ್ತಾರೆ ಸರ್. ಇದನ್ನ ನಾವೇ ಮೈ ಗುರಿ ಹಚ್ಕೊಂಡು ಸುಟ್ಕೊಳ್ಕತ್ತಿದ್ದೇವೆ ಅನ್ನಟ್ಟು ಭಾಸ ಆಗ್ತಾರೆ. ನಮ್ಮ ಕಣ್ಣ ನೀರು ಹೋತಾವ್ರಿ. ಆದ್ರೆ ಎಲ್ಲರಿಗೂ ಹೇಳಕ್ ಹೋದ್ರೆ ಕರೀಲಾರದೆ ಬರಬಾರ್ದತ್ತ, ಬರೀಲಾರದೆ ಓದಬಾರ್ದತ್ರಿ. ಕೆಲವೊಂದು ವಿಷಯಗಳು ಇರ್ತಾವ ನಾವು ಹೇಳಬೇಕಾಗ್ತದ ಹೇಳ್ತೇವ್ರಿ ಸರ್. ಯಾರೋ ಇವ್ರ ಲೈಫ್ ಇನ್ಸೂರೆನ್ಸ್ ಅವ್ರು ಬಂದ್ ಏನೋ ಹೇಳಂಗ್ ಕಾಣಿಸ್ತಾರ ಅನ್ನೋರ್ ಹಂಗ ಬಿಹೇವ್ ಮಾಡ್ತಾರ್ರಿ ರೈತರಿ. ಆದ್ರೂ ನಮ್ ಕರ್ತವ್ಯ ಅದ, ಅದು ಸುಡೋದ್ರಿಂದ ಹಾನಿ ಆಗ್ತದಪ್ಪ ಅಂತ ಹೇಳ್ತೇವ್ರಿ. ಎಷ್ಟೋ ಮಂದಿ ಇವತ್ತ ತಿಳ್ಕೊತಾರ, ಬಹಳಷ್ಟು ಮಂದಿ ತಿಳ್ಕೊಳ್ತು ಸರ್. ಈಗ ನಿಮ್ಮ ಆಕಾಶವಾಣಿ ಕೇಂದ್ರದಿಂದ ನಾ ಎಲ್ಲರಿಗೆ ವಿನಂತಿ ಮಾಡ್ಕೋತೀನಿ ಅಂದ್ರೆ ಯಾವುದೇ ಕೃಷಿ ತ್ಯಾಜ್ಯ ವಸ್ತುವನ್ನು ಒಟ್ಟ ಸುಡಬಾರ್ದ್ರಿ ಸರ್. ಬಹಳ ಒಳ್ಳೆ ಮಾತು ಹೇಳಿದ್ರಿ. ಯಾಕಂತಂದ್ರೆ ನಾವು ಸುಟ್ಟಿವಪ್ಪ ಅಂತಂದ್ರೆ ಮಣ್ಣನ್ನು ಪೂರ್ತಿ ಬಂಜರು ಮಾಡಿಬಿಡ್ತೀವಿ, ಮತ್ತೆ ಅಲ್ಲೇನು ಬೆಳಿಲಾರದಂತಹ ಒಂದು ಪರಿಸ್ಥಿತಿ ಆಗಿಬಿಡ್ತದೆ. ಈಗ ತಾವು ಒಂದು ಮಾತು ಹೇಳಿದ್ರಿ, ಗಿರೀಶ್ ಭದ್ರಗೊಂಡವರು ನಿಮಗೆ ಹೋಮಿಯೋ ಅಚಾನಕ ಭೇಟಿ ಆದ್ರಿ ಸರ್, ಅವ್ರಿಗೆ ನಮ್ಗೆ ಕೃಷಿ ಸಂಬಂಧಿ ಚಟುವಟಿಕೆ ಮಾಡ್ತಾರ್ರಿ. ಈ ಕಡ್ಲಿ ಚೂಟು ಮಷಿನ್ ಕಂಡಿಡ್ದಾರ, ಬೆಳಿಗೊಳ ಒಳಗ ಹಿಲಿಯೋತಿಸಿಸ್ ಬರ್ಲಾರ ಅಂತಾವು ಸೋಲಾರ್ ಟ್ರ್ಯಾಪ್ ಅಂತ ಹೇಳಿ ರೈತರಿಗೆ ಇದು ಮಾಡ್ಯಾರ್ರಿ. ಆಮೇಲೆ ಅವ್ರು ಏನ್ ಹೇಳ್ತೀರಿ ಎಲ್ಲ ಮಾಡೈತಿ ಅಂತ ಹೇಳ್ತಾರೆ ಸರ್. ಈ ಕೃಷಿ ಸಂಬಂಧಪಟ್ಟ ನಮ್ಗೆ ಒಂದ್ ಇವತ್ ಮುಂಜಾನೆ ಹೇಳಿರ್ತಾರೆ, ನಮ್ಗ ಸಸಿಗಳಿಗೆ ಈ ಜೀವಾಮೃತವನ್ನ ಅಥವಾ ಗೋಕೃಪಾಮೃತವನ್ನ ಅಥವಾ ಯಾವ್ದೇ ಒಂದು ನಾವು ಮಾಡಂತ ಲಿಕ್ವಿಡ್ ಸಸಿಗಳಿಗೆ ನೀರಿನ ಮುಖಾಂತರ ಹೋಗ್ಬೇಕಾದ್ರೆ ಒಂದು ಡೋಸಿಂಗ್ ಮಷಿನ್ ಬೇಕು. ಅದಕ್ಕೆ ನಾವು ಮಾರ್ಕೆಟ್ದಾಗ ಕೊಂಡು ತೊಗೊಳಕಾದ್ರೆ 40,000-50,000 ಹೇಳತ್ತಾರೆ. ಅಂದ್ರೆ ನೀವು ಅದನ್ನೇನೋ ತಲೆ ಕೆಡಿಸ್ಕೋಬೇಡ್ರಿ, ಅಟ್ ದುಡ್ಡು ಹಾಕಿ ಕೃಷಿ ಮಾಡೋದ್ರಿಂದ ಕೃಷಿ ಒಳಗೆ ದುಡ್ಡು ಭಾಳ ಬರೋದು ಭಾಳ ಕಠಿಣ ಅದ, ಅದಕ್ಕೆ ನಾನೇ ಮಾಡಿಕೊಡ್ತೀನಿ ಭಾಳ ಸ್ವಲ್ಪ ಅಂತ ಹೇಳ್ತಾರೆ ಸರ್. ಮತ್ತೆ ಇಲ್ಲ ನಮ್ಗೆ ಹಿಂಗೆ PH ವ್ಯಾಲ್ಯೂ ಮಾಡೋಂಥದ್ದೊಂದು ಮಷಿನ್ ತೊಗೋಬೇಕಾಗ್ಯದ, ಅದಕ್ಕೆ 1,00,000-2,00,000 ಹೇಳಕತ್ತಾರೆ. ಅದನ್ನ ಹೆಂಗೆ ಮಾಡ್ಬೇಕಂದ್ರೆ ಸಸಿ ಸ್ವಲ್ಪ ಮಣ್ಣಿನೊಳಗೆ ಪ್ಯಾಕೆಟ್ದಾಗ ಬೆಳೆಸ್ಬೇಕಾತಾರೆ ಸರ್. ಭೂಮಿ ಒಳಗೆ ಬೀಜ ಹಾಕಿ ಅಗಿ ತಯಾರು ಮಾಡ್ತೇವಲ್ಲ ಸರ್, ಅದು ಸದೃಢವಾಗಿ ಬೆಳೀತದ್ರಿ, ಅದಕ್ಕೇನು ಯಾವುದೇ ಥರದ ತೊಂದರೆ ಆಗೋದಿಲ್ಲ. ಸವಳ ನೀರಿದ್ರೂ ನಡೀತದ, ಮಣ್ಣಿನ ಗುಣಧರ್ಮ ಕಮ್ಮಿ ಇದ್ರೂ ನಡೀತದೆ, ನಾವು ಏನಾರ ಗೊಬ್ಬರ ಹಾಕ್ಲಿಲ್ಲ ಅಂದ್ರೂ ನಡೀತದ, ಪೋಷಕಾಂಶ ಕೊಡ್ಲಿಲ್ಲ ಅಂದ್ರೂ ನಡೀತದೆ. ಆದ್ರೆ ಈ ಪ್ಯಾಕೆಟ್ದೊಳಗೆ ಜೇಲ್ದಾಗಿದ್ದಂಗಿರಿ ಸರ್, ಅದು ಸ್ವಲ್ಪ ಮಣ್ಣೊಳಗೆ ಅದು ಎಲ್ಲಾನು ತೊಗೊಂಡು ಬೆಳಿಬೇಕಾಗ್ತದೆ. ಮೇಲೆ ಮೇಲೆ ದಿನ ನೀರು ಹೊಡೆಯೋದ್ರಿಂದ ಮಣ್ಣಿನ ಸತ್ವ ಕಡಿಮೆ ಆಗ್ತಿರ್ತದೆ. ಅದಕ್ಕೆ ಕೆಲವೊಂದು ಹೋಮಿಯೋ ಮೆಡಿಸಿನ್ಗಳನ್ನು ಒಂದಿರ ಪ್ರಯೋಗ ಮಾಡಿರ್ತ ಕೊಟ್ಟಾರೆ ಸರ್. ಏನೇನು ಪ್ರಯೋಗಗಳನ್ನು ಈಗ ನಮ್ಗೆ ಆ ಮಣ್ಣಿನೊಳಗೆ ಸೋಡಿಯಂ ಬಹಳ ಇದೆ ಸರ್, 1,350 TDS ಅದ. ಆ ಉಪ್ಪು ಏನ್ ಮಾಡ್ತಾರೆ ಸರ್, ಜನವರಿ ಫೆಬ್ರವರಿ ತನಕ ಆ ನೀರು ಬಿಟ್ಟೇವಂದ್ರೆ ಕಂಟ್ರೋಲ್ ಮಾಡ್ಕೋತದ್ರಿ. ಮಳೆಗಾಲದೊಳಗೆ ಆ ನೀರಿನೊಳಗೆ ಸೋಡಿಯಂ ಕಮ್ಮಿ ಇರ್ತದ್ರಿ. ಫೆಬ್ರವರಿ ದಾಟತಪ್ಪ ಅಂತಂದ್ರೆ ಬಿಸಿಲು ಜಾಸ್ತಿ ಆಗ್ತಾರೆ ಸರ್. ಬಿಸಿಲು ಜಾಸ್ತಿ ಆದಕ್ಕರ ನೀರಿನ ಗುಣಧರ್ಮ TDS ಜಾಸ್ತಿ ಆಗೋತ ಹೋಗ್ತದೆ. ಆ ಬಿಸಿಲು ಜೋಲ ಆಗೋದಕ್ಕೆ TDS ಜಾಸ್ತಿ ಆಗೋದಕ್ಕೆ ಮಣ್ಣಿನೊಳಗೆ ದಿನ ನೀರು ಹೊಡೆಯೋದ್ರಿಂದ ಉಪ್ಪು ಶೇಖರಣೆ ಆಗ್ತಾರೆ ಸರ್. ಆ ಉಪ್ಪು ಎಲ್ಲಿ ತನಕ ನಡೆಸ್ಕೋಬೇಕು ನಡೀತಾರೆ, ಎಷ್ಟು ಶೇಖರಣೆ ಆಗ್ಬೇಕು ಅಟ ನಡೀತಾರೆ. ಹೆಚ್ಚಿಗೆ ಉಪ್ಪು ಆಯ್ತಂದ್ರೆ ಏನ್ ಮಾಡ್ತಾರೆ ಸರ್, ಮ್ಯಾಗಿನ ಸಸಿ ಒಳಗಿನ ಎಲ್ಲಾ ರಸ ಹೀರಿ ಸಸಿ ತಾನಕ್ ತಾನೇ ಒಣಕೋತ್ ಬರ್ಲಾಗ್ತಾರೆ ಸರ್. ಪ್ಯಾಕೆಟ್ ಹಸಿ ಇರ್ತದ್ರಿ, ಆ ಉಪ್ಪು ಏನ್ ಮಾಡ್ತಾರೆ ಎಲಿ ಒಳಗಿನ ರಸ ಹೊಳೆ ಜಗ್ತದ್ರಿ ಸರ್. ಅದು ಸಮಸ್ಯೆ ಆಗಿದ್ದಕ್ಕೆ ನನಗೆ ಅವರು ಒಂದು ಹಸಿ ಶುಂಠಿಯನ್ನ ನೀವು ಕೂಟಿ ಬಹಳಷ್ಟಲ್ಲ ನಮ್ಗೊಂದು 3,000-4,000 liters ನೀರು ಹೋಗ್ತಾರೆ ಸರ್. ಅದಕ್ಕೆ ಬಹಳ ಆದ್ರೆ ಒಂದು 100-200 grams ಒಂದಿಷ್ಟು ಪ್ರಯೋಗ ಮಾಡ್ಲಿಕ್ಕತ್ತಾರೆ ಸರ್ ಅವರು. ಈಗ ನಮ್ಗೆ ಎಷ್ಟು ನೀರಿಗೆ ಎಷ್ಟು ಕೂಡಿಸಿದ್ರೆ ಕರೆಕ್ಟ್, ಈಗಂತರೂ ಅದು ನಮ್ಗೆ ತೋರಿಸ್ಯಾರ. ಈಗ ಅದು ಹಿಂಗ್ ಮಾಡೋದ್ರಿಂದ PH ಹೆಚ್ಚು ಕಮ್ಮಿ ಮಾಡಕ್ ಬರ್ತದೆ ಸರ್. ಅವ್ರ ಬರೇ ಶುಂಠಿ ಒಂದು ಜಜ್ಜಿ ನೀರಾಗ ಕುಡಿಸೋದ್ರಿಂದ 7 ಇದ್ದಿದ್ದು 8 ಆಗಿದ್ರಿ ಸರ್, 8 ಆಗಿದ್ರಿ ಇವತ್ತು, ಇವತ್ತೇ ಮಾಡಿದ್ರಿ ಸರ್. ಅದು ಒಂದು ನಮ್ಗೆ ಸಮಾಧಾನ ಅನಿಸ್ಯಾದ್ರಿ. ನಮ್ಮಲ್ಲಿ ರೈತರು ಬಹಳ ಮಂದಿ ಶುಂಠಿ ಬೆಳೀತಾರೆ ಸರ್, ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅವರು. ನಾವಂತೂ ಸೊ ಅವ್ರಿಂದ ತರಿಸಿ ನಾವು ಉಪಯೋಗ ಮಾಡ್ಕೊಂಡೇವ ಅಂದ್ರೆ ನಮ್ಗೆ 1-2 ತಿಂಗಳು ಅಷ್ಟೇ ಬೇಕಾತ್ರಿ ಸರ್. ಮಾರ್ಚ್ ಏಪ್ರಿಲ್ ಮೇ ದೊಳಗೆ ಬಿಸಿಲು ಜಾಸ್ತಿ ಆದಕ್ಕಾರ ಒಂದಿಟ್ಟು ನಾವು ಕಂಟ್ರೋಲ್ ಮಾಡಿದೇವ ಅಂದ್ರೆ ಮುಂದೆ ಮಳೆಗಾಲಕ್ಕೆ ಮಾತ್ರ TDS ತಾನೇ ಕಮ್ಮಿ ಮಾತಾಡ್ರಿ ಸರ್. ಮಳೆ ನೀರು ಶೇಖರಣೆ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಂಡಿದ್ದೇವ್ರಿ. ಹೊಲದಾಗೆ ಮನೆಯವ್ರ ಸರ್ ನಮ್ದ್ರಿ, ಅದೆಲ್ಲ ನೀರು ಬಂದು ಸ್ಟಾಕ್ ಮಾಡಂಗೆ 1,25,000 liters ಒಂದು ಟ್ಯಾಂಕ್ ಕಟ್ಟಿವ್ರಿ. ಅದನ್ನ ಮಾಡೋದ್ರಿಂದ ನಮ್ಗೆ ಈ ಮಳೆಗಾಲ ಚಾಲು ಆಯ್ತಪ್ಪ ಅಂತಂದ್ರೆ ಇದು ಸಮಸ್ಯೆ ಬಗೆಹರಿತಾರೆ ಸರ್. ಅಲ್ಲಿ ತನಕ ಇವ್ರ ಒಂದ್ರೆ ಹೋಮಿಯೋ ಮೆಡಿಸಿನ್ ನಾವು ಹಾಕಿದೇವ ಅಂದ್ರೆ ಅಂದ್ರೆ ರಾಸಾಯನಿಕದೊಳಗೆ ಹ್ಯೂಮಿಕ್ ಆಸಿಡ್ ಅದು ಇದು ಹಾಕತ್ ಹೇಳ್ತಾರೆ ಸರ್. ನಾವು ರಾಸಾಯನಿಕ ಉಪಯೋಗ ಮಾಡಲಾರ್ದವ್ರಿಗೆ ಅದೊಂದಿರೋ ಸಮಸ್ಯೆ ಆಗ್ತದೆ ಸರ್. ಯಾಕಂದ್ರೆ ನಾವು ಈಗಾಗಲೇ ಜೀವಾಮೃತ ಅದು ಕೊಟ್ಟು ಅದ್ರೊಳಗೆ ಬ್ಯಾಕ್ಟೀರಿಯಾಗಳನ್ನ ಎಲ್ಲ ಇದು ಮಾಡಿರ್ತೇವ್ರಿ. ನಾವು ಇದನ್ನ ಮಾಡೋದ್ರಿಂದ ಕೊಲೆ ಆಗಿಬಿಡ್ತಾರೆ ಸರ್ ರಾಸಾಯನಿಕ ಉಪಯೋಗ ಮಾಡೋದ್ರಿಂದ. ಈಗ ಹೋಮಿಯೋಪತಿ ಔಷಧ ಏನು ಉಪಯೋಗ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅನ್ನುವಂಥ ವಿಚಾರ ಹೇಳಿದ್ರಿ, ಅದ್ರ ಬಗ್ಗೆ ತಿಳ್ಕೊಂಡ್ರಿ. ನೀವು ಉಪಯೋಗ ಮಾಡ್ಕೊಳ್ಳ ಈಗ ನಮ್ಗೆ ಅಕ್ಟೋಬರ್ ನವೆಂಬರ್ ಇಂದ ಬಹಳ ಪರಿಚಯ ಆದ್ರಿ ಸರ್. ಮೊದಲು ಸುಮ್ ಪರಿಚಯ ಇದ್ರ ಕಾರ್ಯಕ್ರಮದಾಗ ಅಲ್ಲಿ ಇಲ್ಲಿ ನೋಡ್ತಿದ್ದೆವು. ಅವ್ರು ಬಹಳಷ್ಟು ದಿಲ್ಲಿ ತನಕ ಹೋಗಿ ರಾಷ್ಟ್ರಪತಿಗಳಿಂದಲೂ ಪ್ರಶಸ್ತಿ ತಗೊಂಬಂದಾರ್ರಿ. ಅಂದ್ರೆ ಕೃಷಿಕರಿಗೆ ಏನ್ ಬೇಕಾಗ್ತದೆ ಎಲ್ಲ ಸಲಕರಣೆಗಳನ್ನು ಮಾಡಿದ್ರಾಗ ಅವ್ರದ್ದು ಎತ್ತಿದ ಕೈ ಆದ್ರಿ. ನಮಗೆ ಅವರಿಗೆ ಬಹಳ ಸನಿಹ ಬಾಂಧ್ಯ ಅಂದ್ರೆ 5-6 ತಿಂಗಳ ಹಿಂದೆ ಬರ್ತೀರಿ ಸರ್. ನಾವು ಅವಾಗ ಬೀಜ ಊರ್ಬೇಕಾಗಿತ್ರಿ ಸರ್. ಲಿಂಬಿ ಬೀಜ ಒಂದು 50,000 packets ಲಿಂಬಿ ತಯಾರು ಮಾಡ್ಬೇಕಾಯ್ತ್ರಿ ಸಸಿ ರೀ. ಆರ್ಡರ್ ಬಂದಿದ್ರಿ ಸರ್ ರೈತರಿಂದ ನಮ್ಗೆ. ಅವಾಗ ನಾವು ಅನ್ಸದೇವ್ರಿ ಸರ್, ನಮ್ಗೆ ಜೂನ್ಕ ಕೊಡ್ಬೇಕತ್ತ ಆರ್ಡರ್ ಮಾಡೋರು ಹೇಳಿದ್ರು. ನಾವು ಜೂನ್ ದಾಗ ರೋಣಿ ಮಿರ್ಗದ ಮಳೆಗೆ ಬೀಜ ಹಾಕದೇವ ಅಂದ್ರೆ ಸಕ್ಸಸ್ ಆತಾರ ಸರ್ 80% ರೀ. ಉಳಿಕಿದ ಯಾವ ಟೈಮ್ದಾಗ ಹಾಕಿದ್ರು ಒಟ್ಟ ಬರೋದಿಲ್ಲ ಸರ್, ಸಸಿನೇ ಆಗುದಿಲ್ಲ ಸರ್ ಅದು. ಆಮೇಲೆ ಒಂದ್ಸಲ ಯಾವಾಗರೇ ನಾವು ಹಿಂಗ ಹೂಮ್ತನ ಮಾಡಿ ಅದ್ ಹಾಕದೇವ ಅಂದ್ರೆ ಪ್ಯಾಕೆಟ್ 100-100 ಲಾಸ್ ಆಗ್ಯಾರ ಸರ್. 10,000-20,000 ಪ್ಯಾಕೆಟ್ ತುಂಬಿಸಿ ಅದ್ರ 21 ದಿನ ನೀರು ಹೊಡೆದು ಖರ್ಚು ಬಹಳ ಸರ್. ನಿಂಬಿ ಬೀಜ ತೆಗಿಯೋದು ಅದೆಲ್ಲ ಅದನ್ನೆಲ್ಲ ಖರ್ಚು ನಮ್ಗೆ ಮೈ ನಮಗ ಏನ್ ಅನಿಸ್ತು ಇದು ಆಗ್ಲಾರ ಮಾತ ಆರ್ಡರೇ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಲೆಕ್ಕನ ಇವ್ರೊಂದು ಹೇಳಿದ್ರು, ನಾವು ಹೋಮಿಯೋ ಮೆಡಿಸಿನ್ ಕೊಡ್ತೀನಿ ರೀ, ಬೀಜೋಪಚಾರ ಮಾಡಿ ನೀವು ನಾಟಿ ಮಾಡ್ರಿ, ಈಗ ಅದು ಹಂಗ ಮಾಡಿದೇರಿ ಸರ, ನಮ್ಗ ನೂರಕ್ಕೆ ನೂರು ಲಾಸ್ ಆಗಿಲ್ರಿ, 75% ಬಂದಾರ ಸರ್. ಈ ಸಲ 75,000 ಬೀಜ ಮಾಡಿರಿ ಸರ್, ನಮ್ದು 50,000 ಆರ್ಡರ್ ಇತ್ತು ರೀ. ನಾವ್ ಒಮ್ಮೆ ಕೆಡಬಾರ್ದು, ಲುಸ್ಕಾನ್ ಬಾಳ ಸರ್. ಮಣ್ಣು ತುಂಬಬೇಕು, ಪ್ಯಾಕೆಟ್ ತರಬೇಕು, ಮಣ್ಣಿನೊಳಗೆ ಎಲ್ಲ ಗೊಬ್ಬರ ಕೂಡಿಸ್ಬೇಕು, ಆಳುಗಳು ಹಚ್ಚಿ ತುಂಬಿಸಬೇಕು, ಬೀಜ ತೆಗಿಬೇಕು, ಬೀಜ ಊರ್ಬೇಕು, 21 ದಿನ ನೀರ್ ಹೊಡಿಬೇಕು. ಅದು ಸುಮ್ ಸಾಧಾರಣ ಒಂದು ಪ್ಯಾಕೆಟ್ ಇಂದ 10-15 ರೂಪಾಯಿ ಖರ್ಚು ಬರ್ತಾರೆ ಸರ್. ಅಂದ್ರೆ 25,000 ಪ್ಯಾಕೆಟ್ ಖರ್ಚು ಮಾಡಿದ್ರೆ ನಾವ್ ಒಂದ್ 50,000 ಖರ್ಚು ಮಾಡ್ಬೇಕಾಗ್ತದೆ ಸರ್. ಅದ್ರ ಲೆಕ್ಕಕ್ಕಾಗಿ ನಾವು ಈಗ ಅವ್ರು ಹೇಳ್ಯಾರ ನಾವು ನಂಬಿಲ್ಲ ಸರ್. ಕಡಿಸ್ಕೊಂಡು ಖಾತ್ರಿ ಮಾಡ್ಕೋಬೇಕಂತೇಳಿ 50 ಹಾಪ್ ಮಾಡಿ 25,000 ಮಾಡಿದಾರೆ ಸರ್. ಈಗ 15,000 ಪ್ಯಾಕೆಟ್ ಚಲೋ ಸಸಿ ಬಂದಾರ ಸರ್, 10,000 ಪ್ಯಾಕೆಟ್ ಬಂದಿಲ್ಲ ಸರ್. ಇನ್ನು ಮುಂದಿನ ದಿನದಾಗ ನಾವು ಎಲ್ಲೋ ಅಂತಸ ತಪ್ಪಿದೇವ ಅವ್ರು ಹೇಳೋದ್ರಾಗ ತಿಳ್ಕೊಂಡು ಈ ಸದ್ದ ಈ ಮುಂದಿನ ತಿಂಗಳದಾಗ ಮತ್ತೊಂದು 50,000 ಮಾಡೋರಿದ್ರೆ ಅವ್ರು ಏನ್ ಹೇಳ್ತಾರ, ಚಾಚು ತಪ್ಪಲಾರದೆ ಮಾಡಿದೆ ಅಂದ್ರೆ 100-100 ಬರ್ತಾವ ಅನ್ನೋದು ಖಾತ್ರಿ ನನಗೆ. ಏನು ಔಷಧ ಉಪಯೋಗ ಮಾಡಿದ್ರೆ? ಏನ್ ಔಷಧ ಅಂದ್ರೆ ಒಂದ್ 2 ಹನಿ ಅದು ಅವ್ರು ತಮ್ಮಲ್ಲಿ ಮಾಡಿದಂತ ರಸ 1 ಲೀಟರ್ ನೀರಾಗ ಹಾಕಿ ಕೊಟ್ಟಾರೆ ಸರ್. ಅವ್ರು ಮಾಡಿಟ್ಟಿದ್ದು ವನಸ್ಪತಿಗಳಿಂದ ಏನೋ ತಯಾರು ಮಾಡ್ತಾರ ಅವ್ರು. ಈ ಬೇನ್ ಬೀಜದಾಲಿ ತಪ್ಪಲ್ದಾಲಿ ಕೆಲವೊಂದು ಗಿಡಮೂಲಿಕೆಗಳಿಗೆ ಕೆಲವೊಂದು ಬಹಳ ಅತ್ಯಮೂಲ್ಯವಾದ ಔಷಧಿಯ ಗುಣ ಅದಾವ ಅಂತ ಹೇಳ್ತಾರ ಅವರು. ಅದ್ರ ಮ್ಯಾಗ ಬರ್ದಿಟ್ಟಾರ, ತಮ್ಮ ಬಲ್ಯಾಕ ಮಾಡಿ ಇಟ್ಕೊಂಡಾರ. ಅದ್ರಾಗಿಂದ ಎಲ್ಲೋ ಒಂದ್ 2 ಹನಿ ಒಂದ್ ಬಾಟ್ಲಾಗ ಹಾಕಿ 1 ಲೀಟರ್ ನೀರ್ ಮಾಡಿ ಕೊಟ್ಟಿರ್ತಾರ್ರಿ. ನೀರ್ ತಿಳಿಯಂಗೆ ಕಾಣಿಸ್ತಾರ ಸರ್. ಅದು ಇದೇನ್ ಉಪಯೋಗ ಸರ್ ಹೇಳ್ಯಾರ ಖರೆ ಅಂತೇಳಿ ಒಯ್ದು ಮನೆಯಾಗ ಇಟ್ಟವ್ರೆ ಬಹಳ ಮಂದಿ ಇದ್ದೇವ್ರಿ ನಾವು. ನಾನೇ ಹಗಲಿ ಮುಗಲಿ ಫೋನ್ ಮಾಡಿ ಕೇಳ್ತಾರ, ನಾ ಕೊಟ್ಟಿದ್ ಮೆಡಿಸಿನ್ ಏನಾಗ್ಯದ್ರಿ, ಇನ್ ಏನಾರ ಹೇಳೋ ಸಂಬಂಧ. ನಾವು ಹಂಗೆ ಒಂದ್ ತೊಡೆದ್ ನಾನು 2-3 ತಿಂಗಳು ಮನೆಯಾಗ ಇಟ್ಟವ್ರೆ ರೀ. ಇವ್ರು ಬಹಳ ಕಿರಿಕಿರಿ ಹಚ್ಚನ ಉಪಯೋಗ ಮಾಡಿದಾರೆ ಸರ್. ಅದು ರಿಸಲ್ಟ್ ಬಂದದ ರಿಸಲ್ಟ್ ನಿಮಗೆ ಹೆಂಗ ಅನಿಸ್ತು? ಹೆಂಗ ಅನಿಸ್ತಪ್ಪ ಅಂತಂದ್ರೆ ಈಗ ನಮ್ಗೆ ಪ್ಯಾಕೆಟೇ ಇರ್ತಿಲ್ಲ ಸರ್. ಈಗ ನಾವು ಈಗ 40,000 ಮಾಡದಲ್ಲ ಸಸಿ ಮಾಡಿದೇವು, ಈಗ ಎಲ್ಲ ಅಲರ್ಟ್ ಆಗ್ಯಾವ್ರಿ, ಈಗ ಬುಕ್ ಆಗ್ಯಾವ್ರಿ. ಈಗ ಮುಂದಿನವ್ರಿಗೆ ಕೊಡ್ಲಾಕ ಸಸಿ ಇದ್ದಿಲ್ಲ ಸರ್. ಈಗ 15,000 ಆಗಿ ಸಸಿ ಅದಾವ ಅನ್ನೋ ಧೈರ್ಯ ಆದ್ರಿ. ಇಲ್ಲಿಕಂದ್ರೆ ಒಮ್ಮ ಗಿರಾಕಿಗಳು ನಮ್ಮಲ್ಲಿ ಇಲ್ಲ ಅಂತ ಅನ್ನೋದು ಗೊತ್ತಾಯ್ತಂದ್ರೆ ನಮ್ಮಲ್ಲಿ ಮುಂದಿನ ವ್ಯಾಪಾರ ಬಂದಾಗ್ಬಿಡ್ತಾರೆ. ಅದಕ್ಕಾಗಿ ಅದರಿಂದ ಅವ್ರು ಇಷ್ಟು ಹೆಲ್ಪ್ ಆಗ್ಯಾರ ನಮ್ಗೆ. ಆಮೇಲೆ ಇದು ಅಲ್ಲದೆ ಬೆಳೆಯುವಂಗ ಚಿಗರು ಬರುವಂಗನು ಈಗ ಮಾಡಿಕೊಟ್ಟಾರ ಸರ್. ಅದ್ರದ್ದು ಈ ಹಿಂದಿನ ತಿಂಗಳದ ರಿಸಲ್ಟ್ ಬಂದ್ರಿ ಸರ್. ಈಗ ಅತಿ ಬಿಸಿಲಾಗೋದ್ರಿಂದ ಈ ಸದ್ ರಿಸಲ್ಟ್ ಬರಲಾಗಿದ್ರಿ. ಅದನ್ನು ಅವ್ರಿಗೆ ಹೇಳಿದೇವು ಮಾಡಿಕೊಡ್ತೇವ ತಯಾರ. ಅದಕ್ಕೇನು ರೊಕ್ಕ ತಗೊಂಡಿಲ್ಲ ಸರ್, ಅದೊಂದು ಸಮಸ್ಯೆ ಆಗಿದ್ರಿ ನಮಗ್ರಿ. ಅವ್ರಿಗೆ ನಿಮ್ಮಲ್ಲಿ ನಿಮ್ಗೆ ಚಲೋ ಆದ್ರೆ ಸಾಕು, ನಾವು ರೊಕ್ಕ ತಗೊಂಡು ಏನು ಮಾಡ್ಬೇಕು ಅನ್ನೋಂಥದ್ದು ಅದರಿ ಅವ್ರ ಬಲ್ಯಾಗ ಭಾವನ. ಅದಕ್ಕೆ ನಾವು ಧನ್ಯವಾದ ಹೇಳ್ತೇವೆ. ಮುಂದಿನ ದಿನಮಾನದೊಳಗೆ ರೊಕ್ಕ ತಗೊಂಡು ಕೊಡ್ರಿ, ನಮ್ದು ಕೆಲಸ ಆಗ್ತದೆ, ನೀವು ಉಳಿಬೇಕು, ನಾವು ಬೆಳಿಬೇಕು. ಈಗ ಒಂದು ಮತ್ತೊಂದು ಇದು ಮಾಡಿಕೊಟ್ರಿ ಸರ್. ನಾವು ಆ ಸೌಳ ನೀರು TDS ಬಹಳ ಇದ್ದಿದ್ದನ್ನ ಈ ವಾಟರ್ ಇದ್ರೊಳಗೆ ಕಂಡೀಷನರ್ ಅಂತ ಹೇಳಿ ಬರ್ತಾರೆ ಸರ್. ವಾಟರ್ ಸಾಫ್ಟ್ನರ್ ಅಂದ್ರೆ ಆರೋ ಬರ್ತದೆ ಸರ್. ವಾಟರ್ ಕಂಡೀಷನರ್ ಅಂದ್ರೆ ಇದು ನೀರನ್ನ pH ವ್ಯಾಲ್ಯೂ ಅಟ್ಟೆ ಇರ್ತದ, TDS ಅಟ್ಟೆ ಇರ್ತದೆ ಸರ್. ಅದ್ರೊಳಗಿನ ಏನು ಉಪ್ಪಿನ ಅಂಶ ಏನು ಕಣಗಳಿರ್ತಾವಲ್ಲ ಅದನ್ನ ಒಡೆದು ಕೆಲಸ ಮಾಡ್ಲಿಕ್ ಬರ್ಲಾರ್ದಂಗ ಈ ಮಣ್ಣಿನೊಳಗೆ ಬಿಟ್ಟೆವ ಅಂದ್ರೆ ಮಣ್ಣಿನೊಳಗೆ ಬೂರ್ಸ್ ಬರ್ತದೆ ಸರ್. ಮ್ಯಾಗ್ ಪೌಡರ್ದಂಗ ಬೆಳಗ ಬೂರ್ಸ್ ಇರ್ತದ್ರಿ, ಹಂಗ ಬರಂಗಿಲ್ಲ. ಆಮೇಲೆ ಈ ಕೋಳಿ ಫಾರ್ಮ್ದವರು, ಈ ದನ ಸಾಕವರು, ಹಸು ಸಾಕವರು, ಅದೆಲ್ಲ ಅವ್ನು ಕುಂಡ್ರಿ ಸರಿ ಸರ್. ಅದರಿಂದ ಅವ್ರ ಈಲ್ಡ್ ಜಾಸ್ತಿ ಆಗ್ಯದ್ರಿ. ಇವು ಕಬ್ಬಿಣ ಗಾಡಿ ಮೋಟರ್ ತೊಳೆಯವರು ಅಂದ್ರೆ ಇವ್ರ ಸರ್ವಿಸಿಂಗ್ ಸೆಂಟರ್ದವ್ರು ಕುಂಡ್ರಿ ಸರಿ ಸರ್. ಅದು ಮೆಟಲ್ ಜಂಗ್ ಆಗಂಗಿಲ್ಲ, ಸ್ಟೇನ್ ಬರಂಗಿಲ್ಲ ಅಂತ ಹೇಳಿ ಮಾಡ್ಯಾರ ಸರ್. ಅದರಿಂದ ಅವ್ರಿಂದ ಅಲ್ಲಿ ಇಲ್ಲಿ ನೋಡಿ ನಾವು ಯಾಕೆ ಬೆಳೆಗಳಿಗೆ ಕುಂಡ್ರಿಸಬಾರ್ದು, ನಮ್ದು TDS ಭಾಳ ಅದನ್ನ ಸಂಬಂಧ. ನಾವು ಒಬ್ಬ ಒಂದು ಅಲ್ಕರ ಕಂಪನಿ ತಮಿಳ್ನಾಡದವ್ರಿಗೆ ಆರ್ಡರ್ ಮಾಡಿದ್ದೇರಿ ಸರ್. ಒಂದು 10-20 ಕಂಪನಿ ಅವರಿಗೆ ನಾವು ಹಿಂಗ ಇಂಟರ್ನೆಟ್ ದೊಳಗೆ ಸರ್ಚ್ ಮಾಡಿದೆವು. ನೋಡ್ಲಿಕ್ಕಾಗಿ ಇಷ್ಟೆಲ್ಲ ಕೃಷಿ ಮಾಡ್ತೇವೆ, ಒಂದ್ಸಲ ಕಸ ತೆಗೆದಿದ್ದತ್ತೆ ತಿಳ್ಕೊಂಡು ಕುಂದ್ರಸನು ಬೆಳೆಗಳಿಗೆ ಚಲೋ ಆದ್ರೆ ಏನ ನೀರಿನೊಳಗೆ ದೋಸ್ ಇರ್ತಲ್ಲ ಸರ್, ಇದು ರೈತರನ್ನ ಬಹಳ ಹಾಳು ಮಾಡಿದ್ರು ಸರ್. ಈಗ ನಮ್ಮಲ್ಲಿ ನಿಂಬೆ ಗಿಡದ ನಾಡ ಅಂತ ಹೇಳಿ ಕರಿತೇವಲ್ಲ, ಇನ್ನು ಮುಂದಿನ ದಿನಮಾನದೊಳಗೆ ನಿಂಬಿಕಾಯಿ ಸಿಗಲಾರಂತ ಪರಿಸ್ಥಿತಿ ಆರ ಸರ್. ಈಗ ನಿಮ್ಮ ಊರಾದ್ರೂ ನಿಂಬೆ ಗಿಡ ರೀ, ನಮ್ಮದು ಆದ್ರೂ ನಿಂಬೆ ಗಿಡದ ಊರೇ ರೀ. ಮುಂದಿನ ದಿನಮಾನದೊಳಗೆ ನಾ ಯೂನಿವರ್ಸಿಟಿ ಒಳಗೆ ಹೇಳ್ತೀನಿ ಸರ್, ಧಾರವಾಡ ಯೂನಿವರ್ಸಿಟಿ ಒಳಗೆ ಹೇಳಿನಿ, ಕೃಷಿ ವಿಜ್ಞಾನ ಕೇಂದ್ರದವ್ರಿಗೆ ಹೇಳ್ತೀನಿ, ಸೈಂಟಿಸ್ಟ್ರಿಗೆ ಎಲ್ಲ ಹೇಳಿನಿ ಸರ್. 10 ವರ್ಷ ಆಯ್ತು ಹೇಳತ್ತೀನಿ, ಮುಂದಿನ ದಿನದೊಳಗೆ ನಮ್ಮಲ್ಲಿ ನಿಂಬೆ ಗಿಡ ಸಿಗೋದೇ ಬಹಳ ಕಠಿಣ. ಎಲ್ಲರೂ ಗಿಡದ ಬಡ್ಡಿಗೆ ನೀರ್ ಬಿಡ್ತಾರ. ಅವಾಗ ಮಳಿ ನೀರ ಮತ್ತು ಬಾಯಿ ನೀರ್ ಇದ್ದವ್ರಿ ಸರ್. ಬಾಯಿ ನೀರಿನೊಳಗೆ ಎಷ್ಟು ತರದ್ದು ಫ್ಲೋರೈಡ್ ಕ್ಲೋರೈಡ್ ಸೋಡಿಯಂ ಇದ್ದಿಲ್ಲ ಸರ್, TDS ಇಟ್ಟಿದ್ದಿಲ್ಲ. ಬಹಳ ಅಗ್ದಿ ಹಸು ಆದ ಕರ್ ಕುಡಿದ್ರೆ ನೀರ ಹೊಟ್ಟೆ ತುಂಬಂತ ನೀರ್ ಇದ್ದು ರೀ. ಅವಾಗೆಲ್ಲ ನೀರ್ ಗಿಡದ ಬಡ್ಡೆಗೆ ಬಿಟ್ಟಾರಿ ಸರ್, ಅವಾಗೇನು ತೊಂದರೆ ಆಗಿಲ್ಲ. ಅದೇ ಚಾಳಿನೂ ಈಗನು ಮಾಡ್ಲಕ್ ಹೊಂಟಾರಿ. ಈ ಬೋರಿನ ನೀರ್ 1,000 ಪುಟ್ಟಿ ತಳಗಿನವ್ರಿ, 300-500-600-800 ಅದಾವ ಸರ್. ಅವು ಎಲ್ಲ ಬಹಳ ಹಾರ್ಡ್ ವಾಟರ್ ಅದಾವ್ರಿ. ಆ ಹಾರ್ಡ್ ವಾಟರ್ ಗಿಡದ ಬಡ್ಡೆಗೆ ಬಿಡನ್ನ ಅಲ್ಲಿ ಬೇರ್ ಕೊಳೆಯುತ್ತಾವ್ರಿ, ನೆಲ ಗಟ್ಟಿ ಆಗ್ತವ್ರಿ. ಮಣ್ಣಿನ ಕಣಕಣಗಳ ನಡ್ಬರ್ಕ ಗಾಳಿ ಬೆಳಕ ಆಡುವಂತ ಸಿಸ್ಟಮ್ ಇರ್ತದೆ ಸರ್. ನಿಸರ್ಗದೊಳಗೆ ನಿಯಮ ಅದ್ರಿ ಅದು. 50% ತೇವಾಂಶ, 50% ಗಾಳಿ ಆಡಬೇಕಿರ್ತದೆ. ಈ ನೀರಿನೊಳಗಿನ ಈ ಸೋಡಿಯಂ ನೀರು ಏನ್ ಮಾಡ್ತಾರೆ, ಆ 50% ಗಾಳಿ ಆಡುವಿಕೆ ಮತ್ತು ನೀರೇನು ತೇವಾಂಶ ಇರುವಂತ ಗ್ಯಾಪ್ ಸ್ಥಳ ಎಲ್ಲ ಡಾಂಬರ್ ಸೈಡ್ಗೆ ನಂಗೆ ಗಟ್ಟಿ ಮಾಡಿಬಿಡ್ತಾರೆ ಸರ್ ಅಲ್ಲಿ. ಅವಾಗ ಬೇರ್ ಕೊಳಿತಾರೆ ಸರ್, ಬೇರ್ ಕೊಳೆನ ಅದು ಗಮಸಿಸ್ ರೋಗ ಬಂದು ಗಿಡಗಳು ಒಣಗ್ಲಕ್ ಶುರು ಮಾಡ್ತಾರೆ. ಇವ್ರು ಔಷಧ ಹೊಡಿತಾರೆ ಮ್ಯಾಗ್ರಿ, ಖರೆ ಮಣ್ಣಿನೊಳಗೆ ಏನಾಗ್ಯದ ಅನ್ನೋದು ಯಾರು ಕಂಡಿಡಿಯಂಗಿಲ್ಲ. ಇದು ಎಲ್ಲ ನೀರಿನಿಂದ ಆಗ್ತಾರೆ ಸರ್. ಇದು ಆ ನೀರಿನಿಂದ ಆಗಂತದ್ದು ಏನಾರೆ ನಾವು ಮಾಡ್ಬೇಕಂದ್ರೆ ಲೀಟರ್ ಎರಡು ಲೀಟರ್ ಆರೋ ನೀರು ಮಾಡಿ ಕುಡಿಬೋದು ಸರ್. ಹೊಲಕ್ಕೆ ಬಿಡಂತ ಹೆಂಗ್ ಮಾಡ್ಬೇಕಂತ ಸರ್ಚ್ ಮಾಡಿಗೆ ಈ ಕಂಡೀಷನರ್ ಒಂದರ ಅನುಕೂಲ ಆಗ್ತದ ಅಂತ ಗೊತ್ತಾಯ್ತು. ಅಂದ್ರೆ ಅಲ್ಲಿ ನೀರು ಹಾಳಾಗಂಗಿಲ್ಲ, ಹಾಳಾಗಂಗಿಲ್ಲ, ಬಿಟ್ಟಿದ್ದ ನೀರು ಮಣ್ಣಿನೊಳಗ ಈ ಇದು ಒಳೆ ಆಗಂಗಿಲ್ಲ ಸರ್, ಉಪ್ಪಿನ ವಶ ಶೇಖರಣೆ ಆಗಂಗಿಲ್ಲ. ಹಂಗ್ ನೋಡಕ್ಕಾಗಿ ನೋಡ್ದೇವು, ಒಂದು ತೀರ್ಮಾನಕ್ಕೆ ಬಂದೇವ್ರಿ ಸರ್ ನಾವು ರೊಕ್ಕ ಎಟ್ಟರೆ ಯಾಕೆ ಹೋಗ್ಲಕ್ಕ ಅಂತ ಹೇಳಕ್ಕಿಂದ ಅತರ್ಗದ ಜ್ಞಾನಯೋಗ ಆಶ್ರಮದ ಈಶ್ ಪ್ರಸಾದ್ ಅಪ್ಪೋರ ಆಶ್ರಮದೊಳಗ ಕಣೇರಿ ಮುತ್ತೆಯವ್ರಿಗೆ ಬಂದಿದ್ರಿ ಒಂದ್ಸಲ ನುಡಿ ನಮ್ಮ ಕಾರ್ಯಕ್ರಮ ಮುಕ್ತಾಯಕ್ಕೆ. ಆ ಟೈಮ್ದಾಗ ಆ ಕಂಡೀಷನ್ ಅವರು ತಮ್ಮ ಇನ್ಸ್ಟ್ರೂಮೆಂಟ್ ತಗೊಂಡು ಬಂದಿದ್ರು. ಅವಾಗ ರೈತರಿಗೆ ಎಲ್ಲರಿಗೆ ಹೇಳಿದ್ರು ಇದನ್ನು ಕುಂದ್ರಸೋದ್ರಿಂದ ನಿಮ್ಮ ನಿಂಬಿಡೋ ಚಲೋ ಆಗ್ತಾವ, ಮಣ್ಣಿನೊಳಗೆ ಬೂರ್ಸ್ ಬರೋಂಗಿಲ್ಲ, ಉಪ್ಪು ಶೇಖರಣೆ ಆಗಂಗಿಲ್ಲ ತನ್ನ. ಅವ್ರು ರೊಕ್ಕ ಕೇಳಿದಾರೆ ಸರ್, ಏನಾರು 1,000 2,000 ಆವೇನಂತೇಳಿ. ಅವ್ರು 25,000 30,000 50,000 100,000 40,000 ಹಿಂಗೆ ಹೇಳಿದ್ರು ಸರ್. ಒಕ್ಕಲಿಗಾರಿಗೆ ಅಷ್ಟೊಂದು ದುಡ್ಡು ಹಾಕೋದಾಗಲ್ಲ ಅಂತ ಹೇಳಿ ಕೆಲವೊಂದು ದಿನ ಇದು ಮಾಡಿದೆವು. ನಾವು ಎಲ್ಲ ವಿಚಾರ ಮಾಡ್ಲಿಕ್ಕಾಗಿ ನಾವು ಒಂದು ಎಕರೆದಿಂದ 5-10 ಲಕ್ಷ ರೂಪಾಯಿ ಉತ್ಪನ್ನ ನಿಂಬಿಡ್ದಾಗ ತಗೋತೇವು. ಒಂದು ಭಾಗ ಯಾಕೆ ನಾವು ಅದಕ್ಕೆ ನಿಂಬಿಡಕ್ಕೆ ಚಲೋ ಆಗೋದಿತ್ತು ಅಂದ್ರೆ ಮಾಡಬಾರ್ದು ಅನ್ನೋದು ಧೈರ್ಯ ಮಾಡಿ ಒಂದು 4 ಮಂದಿ ತಯಾರಾಗಿವ್ರು ಸರ್. ಇನ್ನು ತೋಳು ಟೈಮ್ದಾಗ ಇವ್ರಿಗೆ ಮತ್ತೆ ಒಕ್ಕಲ್ತನದ ಏನೇ ಇದ್ರು ಇವ್ರಿಗೆ ಭಾಸ ನಾವು ಕೇಳ್ಬೇಕನ್ನಿಸ್ತು, ಕೇಳಿದೆವು. ಈಗ ಒಂದು ನಿನ್ನೆ ನಮಗೆ ಮಾಡಿಕೊಟ್ಟಾರೆ ಸರ್, ಬರೀ ಏನು ರೊಕ್ಕ ತೊಳಿದ್ ಮಾಡಿಕೊಟ್ಟಾರೆ, 2,000 ರೂಪಾಯಿದಾಗೆ ಖರ್ಚನಾಗ ಆಗ್ತದ. ಅವ್ರ ಕಂಪ್ನಿಯು ಚಂದ ಮಾಡಿ ಆಮೇಲೆ ಅವರೆಲ್ಲ ಕಾರ್ನಾಗ ತಿರುಗಾಡೋದು, ಬಂಗ್ಲೆ ಕಟ್ಟಿದ್ದು, ಆಫೀಸ್ ಮಾಡಿದ್ದು, ಆ ವರ್ಕರ್ಸ್ಗಳಿಗೆಲ್ಲ ಹಿಂಗೆಲ್ಲಾನು ಕೂಡಿಸಿ ಆ್ಯಡ್ ಮಾಡಿ ಅದಕ್ಕೆ ಅಟ್ ರೊಕ್ಕ ಆಗಿರ್ತದೆ. ಅಷ್ಟೇನು ರೊಕ್ಕ ಇರೋಂಗಿಲ್ಲ ಅದಕ್ಕೆ. ನಾವೊಂದು ಮಾಡಿಕೊಡ್ತೀನಿ, ಅದನ್ನು ಪ್ರಯೋಗ ಮಾಡಿರ್ತೀವಿ. ನಿನ್ನೆ ಇಲ್ಲಿ ಮನೆ ಮಾಡಿಕೊಟ್ಟರೆ ಸರ, ನಿನ್ನೆ ಒಯ್ದು ಅದು ನರ್ಸರಿ ಜೋಡಿಸಿವು. ನಮ್ಗೆ ಅದು ವಿಶೇಷ ಅರ್ಜಿ ಅನಿಸಿದೆ ಸರ್, ನೀರು ತಿಳಿಯಾತವ್ರಿ, ತಿಳಿಯಾಗ್ತದೆ ಒಂದು ತುಸು ನೀರು ತಿಳಿನೆ ಇರ್ತಾವ. ಅದ್ರಾಗೆ ಒಂದರ 2 ಗ್ಲಾಸ್ನಾಗ ಹಾಕಿ ನೋಡಿದ್ರೆ ಒಂದರ ಪರ್ಕ್ ಅನಿಸ್ತದೆ. ಅದ್ರಾಗ ಕೈ ಆಡಿಸಿದ್ರೆ ಒಂದು ತುಸು ಏನೋ ಒಂಥರದ ಅನುಭವ ಆಗ್ತದೆ. ಇಲ್ಲಾಂದ್ರೆ ಮ್ಯಾಲೆ ಉಪ್ಪು ತೇಲ್ತಿರ್ತದೆ, ಅದು ಅದು ಬರ್ತದೆ ಸರ್, ಗೊತ್ತಾಗ್ತದೆ. ಈಗ ನಿನ್ನೆ ಅಷ್ಟು ಗೊತ್ತಾಗಿದ್ರಿ, ಒಂದು ತಿಂಗಳು 1.5 ತಿಂಗಳು ಆದ ಬಳಕ ಪೂರ್ಣ ಈ ಬೇರಿನೊಳಗೆ ಭಾಳ ಅಗ್ದಿ ಬೆಳವಣಿಗೆ ಚಮತ್ಕಾರಕ ರಿಸಲ್ಟ್ ಬರ್ತದ ಅಂತ ಕಣೇರಿ ಅಪ್ಪ ಅವರು ಹೇಳ್ಯಾರಿ. ಆ ನಂಬಿಕೆದಿಂದ ನಾವು ಒಂದರ ಪ್ರಯೋಗ ಮಾಡಿ ನೋಡ್ಲಿಕ್ಕತ್ತೀರಿ ಸರ್. ಮುಂದಿನ ದಿನಮಾನದಾಗ ಚಲೋ ಆಗ್ತದ ತನಿಸ್ಯದ. ಅವರಿಂದ ಏನು ಸೇವೆ ಸಿಗುತ್ತದೆ ಅದು ದೇವ್ರಿಗೆ ಮುಟ್ಲಿ. ಅಡ್ಡಿಲ್ಲ. ಈಗ ಏನು ನೀವು ಹೋಮಿಯೋಪತಿ ಔಷಧ ಉಪಯೋಗ ಮಾಡಿ ಬೀಜ ಸಸಿ ನಾಟು ಎತ್ತರ ಆಗುವಂತವು ಆಮೇಲೆ ಅದಕ್ಕೆ ಒಂದರ ಲಕ್ಷಣ ಬರಂತ ನೋಡೋಣ. ಹೌದಪ್ಪ, ಸಸಿ ಬಹಳ ಒಳ್ಳೆ ಉತ್ತಮ ತೋಳ ನಮ್ಮಲ್ಲಿ ನೋಡಿದ್ರೆ ಅಂದ್ರೆ ಯಾರು ಹಳ್ಳಿ ಹೋಗಲ್ಲ ಸರ್. ಈಗೇನು ನೀವು ಸಸಿ ಕೊಟ್ಟಿರಲ್ಲ, ಆ ಸಸಿಗಳ ಬೆಳವಣಿಗೆ ಹೆಂಗದ ಅಂತೀರಿ? ದಿನ ಯಾರಿಗೆ ಕೊಟ್ಟಿರಿ ಸರ್? ಈಗ ನಮ್ಗೆ ಅವ್ರಿಗೆ ಎಂದು ಭೇಟಿಯಾಗ 6 ತಿಂಗಳಾಯ್ತ್ರಿ, ಇನ್ನ ನಮ್ಮಲ್ಲಿ ಅದಾರ ಸಸಿ. ಈಗಾಗಲೇ ನಮ್ಗೆ ಅವುಗಳ ಬೆಳವಣಿಗೆ ಹೆಂಗದ? ಬೆಳವಣಿಗೆ ಬಹಳ ಚಲೋ ಸರ್. ಬೆಳವಣಿಗೆ ಬಹಳ ಅವಸರ ಇರ್ತಾರೆ ಸರ್. ಕೆಲವೊಂದು ಯಾವ್ದಲ್ಲಿ ನಾವು ಬಹಳ ಅಟ್ ಒಂದು 200 ನರ್ಸರಿ ತಿರುಗಾಡಿದ್ರಿ ಸರ್. ಬಹಳ ಅವಸರಲ್ಲೇ ಬೆಳೆದಿದ್ದು ರೈತರ ಬೆಲ್ಯಾಕ್ ಹೋಗಿ ಬಹಳ ಕುಂಠಿತ ಆಗ್ತದ್ರಿ. ಅವು ನಿಧಾನವಾಗಿ ಬೆಳೆದಿದ್ದು ರೈತರ ಬೆಲ್ಯಾಕ್ ಹೋಗಿ ಅಡ್ಜಸ್ಟ್ ಆಗ್ತಾವ್ರಿ. ಅದಕ್ಕೆ ನಿಧಾನವಾಗಿ ಬಹಳ ಅಗ್ದಿ ನೋಡಿದ್ರೆ ಹೌದು ಹೌದು ನಂಗೆ ಬೆಳೆದಾವ್ರಿ. ಬೈಲ್ವಾರ್ರಿ ಹೆಂಗಿರ್ತಾವ ಹಂಗದಾರಿ ಸರ್. ಒಟ್ಟು ಅಡ್ಡಿಲ್ಲ, ಬಹಳ ಒಳ್ಳೆ ವಿಚಾರ. ಯಾಕಂದ್ರೆ ಗಿರೀಶ್ ಭದ್ರಗೌಂಡ ಅವ್ರು ಏನು ಹೇಳಿದ್ರು ಅದನ್ನ ತಾವು ಫಾಲೋ ಮಾಡ್ತಾ ಇದ್ದೀರಿ, ಮತ್ತೆ ತಾವು ಕೂಡ ಏನು ಪ್ರಯೋಗಶೀಲ ರೈತರು ಇದ್ದೀರಿ, ಪ್ರಯೋಗ ಮಾಡಬೇಕು, ಹೊಸ ವಿಚಾರ ತಿಳಿಬೇಕು, ಮಂದಿಗೆ ತಿಳಿಸಬೇಕು ಅನ್ನುವಂಥದ್ದು ಈ ನಿಟ್ಟಿನೊಳಗೆ ಈಗೇನು ತಾವು ಮಾಡ್ತಾ ಇದ್ದೀರಿ. ಅದು ನಮ್ಮ ಉಳಿದಂತಹ ರೈತರಿಗೂ ಕೂಡ ಒಂದು ದಾರಿದೀಪ ಆಗಬಹುದು. ಇನ್ನೊಂದು ವಿಶೇಷ, ಈಗ ಸಸಿ ಇವ್ರ ಬೆಲೆಗೆ ತಂದು ಇಟ್ಟಿವ್ರಿ ಸರ್ ಕೆಲವೊಂದು. ಅಂದ್ರೆ ಇಜಾಪುರಕ್ಕೆ ಬಂದು ಹಳ್ಳಿ ಹೋಗೋರಿಗೆ ಇಲ್ಲಿದಿಂದ ನಮ್ಮ ಇನ್ನು ಮತ್ತೆ ಆ ಕಡೆ ಬರ್ಲಿಕ್ಕಿಂತ ಒಳಗಾಗ್ತದೆ, ಇಲ್ಲೇ ಮಾಡಿದೇರಿ. ಅವರು ನಮಗೆ ಕೇಳ್ತಾರೆ ಸರ್, ಈ ನಿಮ್ಮ ಮಗಿ ಹಚ್ಚದ ಬಳಕ ನಾವು ಎಷ್ಟು ಗೊಬ್ಬರ ಕೊಡ್ಬೇಕು, ಏನೇನು ಸಸಿ ಸಂರಕ್ಷಣೆ ತಗೋಬೇಕು, ಏನ್ ಔಷಧ ಹಾಕ್ಬೇಕು, ಬೆಳಿಲ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ನಾವು ಹೇಳೋದಕ್ಕಿಂತ ಅವ್ರು ಇಲ್ಲಿ ಹೇಳಿ ಕಳ್ಸಿದ್ರಪ್ಪ ಅಂದ್ರೆ ಅವ್ರಿಗೆ ಬೆಳವರಿಗೆ ಅನುಕೂಲ ಆಗ್ತದೆ. ಅದೊಂದು ಮಾಡ್ಬೇಕಂತ ಮಾಡಿದಾರೆ ಸರ್. ಅವರು ಒಂದ್ ಸಣ್ಣ ನರ್ಸರಿ ಮಾಡ್ಯಾರಿ, ನಮ್ಮ ಸಸಿಗಳನ್ನು ತಂದು ಇಟ್ಟಿದ್ದಾರೆ. ಈ ಕಡೆ ಯಾರೇ ದೂರಿನವ್ರು ಬಂದು ನಮ್ಮಲ್ಲಿ ಬಂದು ಹೋಗೋದಕ್ಕೆ ಒಂದರ ಇಲ್ಲಿದೆ ಒಯ್ದ್ರ ಅಂದ್ರೆ ಅವ್ರಿಗೂ ಒಂದರ ಅನುಕೂಲ ಆಗ್ತದೆ, ಒಂದು ವ್ಯವಸ್ಥೆ ಮಾಡಿದ್ರು ಸರ್. ಅಡ್ಡಿಲ್ಲ. ರಾಜಶೇಖರ್ ನಿಂಬರ್ ತಮಗೆ ಯಾರಾದ್ರೂ ಮಾತಾಡಬೇಕು ಅಂತಂದ್ರೆ ತಮ್ಮ ನಂಬರ್ ಹೇಳ್ತೀರಿ? ಹ್ಞೂ ಸರ್, ಹೇಳಿ. 99 ಸರ್, 7 2 6 1 ರೀ, 2 7 ರೀ, 5 6 ರೀ. ಆತ್ಮೀಯರೇ, ಈಗ ಏನು ರಾಜಶೇಖರ್ ನಿಂಬರಿಗೆ ಅವರು ಈ ಹೋಮಿಯೋಪತಿ ಔಷಧಗಳ ಒಂದು ಪ್ರಯೋಗ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ತಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವ್ರ ಕಡೆಯಿಂದ ಪಡಿಬೋದು, ಅನುಭವ ಪಡಿಬೋದು. ನಾನು ಅವ್ರ ನಂಬರನ್ನು ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9972 61 2756 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೆಯದು ರಾಜಶೇಖರ್ ನಿಂಬರಿಗೆ ಅವರೇ, ಈ ಏನು ಪ್ರಯೋಗ ಯಶಸ್ವಿಯಾಗಲಿ ಅಂತೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಇಂಥ ಪ್ರಯೋಗಗಳಿಂದ ನಮ್ಮ ರೈತರ ಬದುಕು ಇನ್ನೂ ಹಸನಾಗಲಿ, ಅವರಿಗೆ ಪ್ರಗತಿಯಾಗಲಿ ಅಂತೇಳಿ

ಕಲ್ಲ ಇಳದನು ಮಾಳ ರಾಯ ಮಾರಗ ಇಳದಾನ ರಾಯ ಮಾರಗ ಇಳದನು ಮಾಳಪ್ಪ ರವಣಿ ಮಾಡಿ ಹೊಂಟಾನ ಅಲ್ಲೇನೋ ಇಲ್ಲ ಮಾಳಣ್ಣ ಎಲ್ಲಿಗೆ ಬರುತ್ತಾನೇನ ಮೂಡಿಗೆ ಮುಂಡಸು ಕಳೆದಾನ ಹಾಲು ಒಳ್ಳದ ಒಳಗೇನು ಜಾಮು ಜಾಳಕ ಮಾಡ್ಯಾನು ಏನಮ್ಮಪ್ಪ ಮಾರಾಯ್ನೋ ಇಲ್ಲ ಜಾಮು ಜಾಳಕ ಮಾಡ್ಯಾನ ಕರುತು ಕಾಟ ದೋದರು ಮಾಳಣ್ಣ ಕಟ್ಟಿ ಹೂಡುತ್ತಾನೇನು ಅಡಿಕೆ ದಡಿಯ ದೋದರು ಮಾಳಣ್ಣ ಸ್ವರಿ ತುಂಬ ನೀಲಿಗೆ ವೈದಾನ ಶಿವನೇಲಮ್ಮ ಅಂದನು ಮಾಳಣ್ಣ ಶೀತಳ ಬಿಂದಿಗೆ ತುಂಬಾನ ನಾಚನ ಮೂಡಿಗೆ ಮುಂಡಸ ತುಂಬಾನು ಓಮದ ಕಂಬಳಿ ಒತ್ತಾನಪ್ಪ ನೇಮದ ಬೆತ್ತ ಇಡದಾನ ಪಂಡರ ಭರಣಿ ತರ್ಜಾನು ಅಲ್ಲೆಲ್ಲ ಅಭಿದಂಡ ಕೋಲಿಡದಾನ ಅರನೇಲಮ್ಮ ಎಂದಾನು ಹೂವಿನ ದುರುಡಿ ಬಗಲೀಗ ಹಾಲು ಹಳವ ಬಿಟ್ಟಾನು ರಾಯ ಮಾರಗ ಇಳದಾನ ಅಲ್ಲೇನೋ ಇಲ್ಲೇನೋ ಮಾಳಪ್ಪ ಎಲ್ಲಿಗೆ ಬರುತ್ತಾನೇನ ಜಂಬವತಿಯ ಒಳಗಾನ ಗುರುವಿಗೆ ಬೀಳದ ಸಾಮಾನು ಗುರುವಿಗೆ ಬೀಳದ ಸಾಮಾನು ಮಾಳ ಇಳುತ್ತಾನ ಮಡನ ಮೂರಗೇಣಿನ ಜಾಡಿ ಕಂಬಳಿ ಮುರಿದು ಟೊಪ್ಪಿಗೆ ಮಡನ ಮುರಿದು ಟೊಪ್ಪಿಗೆ ಮಾಡ್ಯಾನು ಮಾಳಪ್ಪ ಹರದಡಿ ಹೂವ ಹಾದಾನ ಏ ಸೂಜಿ ಮಲ್ಲಿಗೆ ಎಚ್ಚಾನ ಜಾಗ ಮಲ್ಲಿಗೆ ಎಚ್ಚಾನ ಸದ್ರ ಮಲ್ಲಿಗೆ ಎಚ್ಚಾನಲ್ಲ ಬಿಳಿಯ ಮಲ್ಲಿಗೆ ಎಚ್ಚಾನ ಹೂವ ಎತ್ತಿ ಒತ್ತಿ ಬಾರಣಿ ತುಂಬಾನ ಒತ್ತಿ ಬಾರಣಿ ತುಂಬನು ಮಾಳಣ್ಣ ಎತ್ತಿಯಾಗಲಿ ಗಾಟಾನ ಅವರಿ ಹೂವ ತಂದನು ಲಕ್ಷ್ಮಿಗಾನಿ ಮಾಳಿಂಗ ರಾಯಾನು ಅಮ್ಮಪ್ಪ ನಾನು ಜೀವಿಗಾನಿ ಮಾಳನ ಯಾವ ಹೊತ್ತಿನಾಗ ಜ್ಞಾನಿಯಾಲೋ ತನವಿಂದೊಂದ ವೇಳವ ಮಾಳ ತನಪಿನದೊಂದ ವೇಳವ ತನವು ತಂಪಿನ ವೇಳದಾಗ ನಮ್ಮ ಮಾಳನ ಕರಿಯನು ಬನ್ನೀರು ಅಮ್ಮಪ್ಪ ನಾನು ಮಾಳಿಂಗ ರಾಯದ ಇಲ್ಲಿಂದ ಕರೆಯ ಮುಗುದೇವೆ ಸ್ವಾಮಿಯ ನಮ್ಮ ಬನ್ನಿ ನಮ್ಮ ಸೇವ್ದೇವ್ದೇವ್ದೇನು ಸಂಪಿಗೆ ನಡಿ ಬಂದುಳದವ ಸಂಪಿಗೆ ನಡಿ ಬಂದ ಜೀವಗ ಬೆಳ್ಳಿ ನಡಿ ಬಂದುಳದವ ಬೆಳ್ಳಿಯ ನಡಿ ಬಂದಿಳದ ಜೀವಗ ಬಂಗಾರು ಗಡು ಬಂದುಳದವ ಮಲ್ಲಿಗೆ ಹೂವಿನಳು ಮಂಟಪ ಮಲ್ಲಿಗೆ ಹೂವಿನಳು ಮಂಟಪದಾಗ ನಮಗೆ ಅಲ್ಲಳ ಜೀವ ಬಂದಿಳ್ದಂಗ ಅಲ್ಲಳ ಜೀವನೇ ಅಲ್ಲೇಳಪ್ಪ ನೆಲ್ಲಳದವ್ ನಮ್ಮ ಉದ್ಯಾನ ಕರ್ಪುರದಿ ಕಪ್ಪಜಿಗೊಂಡು ನಮ್ಮ ಅಪ್ಪಗಾಬಿ ಆಚಿದ್ದಾನಾ